ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ರೇಷ್ಮೆ ಹುಳು ಸಾಕಾಣಿಕೆಗೆ ತಾಂತ್ರಿಕತೆ ಮತ್ತು ವೈಜ್ಞಾನಿಕ ಸಲಹೆಗಳು, ಈ ಕುರಿತು ಡಾಕ್ಟರ್ ರವಿಕುಮಾರ್ ಎ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನೀವು ಹೊಸ ಆರಂಭವನ್ನ ಹೊಂದಲು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆರಂಭವನ್ನ ಉತ್ತಮಗೊಳಿಸಲು ಮನಪುರಂ ಫಿನಾನ್ಸ್ ತಿಂಗಳಿಗೆ ಕೇವಲ 57 ಪೈಸೆಗೆ ಚಿನ್ನದ ಸಾಲವನ್ನ ನೀಡುತ್ತಿದೆ. ಮನಪುರಂ ಫಿನಾನ್ಸ್, ಜೀವನವನ್ನ ಸುಲಭಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಇಂದೇ ನಿಮ್ಮ ಹತ್ತಿರದ ಮನಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕಾಲ್ 1800-420-2233. ಆತ್ಮೀಯ ರೈತ ಬಂಧುವರೇ, ತಮಗೆಲ್ಲ ಸ್ವಾಗತ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ರೈತ ಬಂಧುವರೇ, ನಮ್ಮ ರೈತರ ಜೀವನದಲ್ಲಿ ಸಾಂಪ್ರದಾಯಿಕ ಬೆಳೆಗಳು ಜೊತೆಗೆ ಸಾಂಪ್ರದಾಯಿಕ ಬೆಳೆಯೇತರ ವಿವಿಧ ಬೆಳೆಗಳು ಕೂಡ ನಮ್ಮ ರೈತರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದ್ರ ಜೊತೆಗೆ ಅವರ ಆರ್ಥಿಕ ಮಟ್ಟವನ್ನು ಕೂಡ ಸುಧಾರಿಸಿರುವಂಥ ಅನೇಕ ಬೆಳೆಗಳು. ಇತ್ತಿತ್ತಲಾಗಿ ರೈತರು ಈ ಆಹಾರೇತರ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕೆ ಮುಂದಾಗಿದ್ದು, ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳು ಜೊತೆಗೆ ತರಕಾರಿ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು, ಹೀಗೆ ವಿವಿಧ ಬೆಳೆಗಳನ್ನು ಬೆಳೆಯೋದರಲ್ಲಿ ನಾಮುಂದು ತಾಮುಂದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರೈತರು ಹೊರಹೊಮ್ಮತಾ ಇದ್ದಾರೆ. ಆ ಭಾಗವಾಗಿ ವಾಣಿಜ್ಯ ಬೆಳೆಯಲ್ಲಿ ಒಂದಾದಂಥ ರೇಷ್ಮೆ ಬೆಳೆ, ಇದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಹೇಗೆ ಈ ಭಾಗಕ್ಕೆ ಸೂಕ್ತವಾದ ಬೆಳೆ, ಮತ್ತು ಇದನ್ನು ಬೆಳೀಲಿಕ್ಕೆ ರೈತರು ಯಾವ ಮಟ್ಟದಲ್ಲಿ ಇವತ್ತು ಮುಂದಾಗಿದ್ದಾರೆ, ಮತ್ತು ಈ ರೇಷ್ಮೆ ಹುಳು ಸಾಕಾಣಿಕೆಗೆ ವೈಜ್ಞಾನಿಕ ಸಲಹೆಗಳು ಯಾವ ರೀತಿಯಾಗಿ ಅನುಸರಿಸಬೇಕು, ಮತ್ತು ವೈಜ್ಞಾನಿಕ ಕ್ರಮಗಳನ್ನು ಹೇಗೆ ನಮ್ಮ ರೈತರು ಅನುಸರಿಸಿದರೆ ಹೆಚ್ಚಿನ ಮಟ್ಟದಲ್ಲಿ ಈ ರೇಷ್ಮೆ ಬೆಳೆಯನ್ನು ಬೆಳೆದ್ರ ಜೊತೆಗೆ ಆದಾಯವನ್ನು ಕೂಡ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಹಗರಿ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರದ ರೇಷ್ಮೆ ಕೃಷಿ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಎ ರವಿಕುಮಾರ್ ಅವರೊಂದಿಗೆ. ಡಾಕ್ಟರ್ ನಮಸ್ಕಾರ, ನಮ್ಮ ಎಲ್ಲ ಕೇಳುಗರ ಪರವಾಗಿ, ವಿಶೇಷವಾಗಿ ನಮ್ಮ ರೈತ ಬಾಂಧವರ ಪರವಾಗಿ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹೇಳ್ತಾ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಬಗ್ಗೆ ಭಾಳ ಹೊತ್ತಿದೆ. ಯಾಕೆಂದರೆ ರೇಷ್ಮೆ ಕೃಷಿ ಅಂದರೆ ಬರೀ 6 ತಿಂಗಳಿಗೆ ವರ್ಷಕ್ಕೆ ತಗೊಳ್ಳುವಂತಹ ಬೆಳೆಯಲ್ಲ, ಪ್ರತಿ ತಿಂಗಳು ಒಂದು ಆದಾಯ ಕೊಡುವಂತಹ ಬೆಳೆಯಾಗಿದ್ದು, ಇದು ನಮಗೆ ಇಂಗ್ಲೀಷಲ್ಲಿ ಏನಂತೀವಿ ಕ್ಯಾಶ್ ಕ್ರಾಪ್ ಅಂತಲೂ ಕೂಡ ಕರಿತೀವಿ. ಇದು 1 ಎಕರೆ ಜಮೀನಿನಲ್ಲಿ ನಾವು ರೇಷ್ಮೆ ಕೃಷಿ ಮಾಡಿದ್ರೆ ಒಬ್ಬ ಹೈಸ್ಕೂಲ್ ಟೀಚರ್ ಏನಿರ್ತಾರೆ ಪ್ರಾಧ್ಯಾಪಕರು ಅವರ ಒಂದು ಸಂಬಳವನ್ನು ತೆಗೆದು ಒಂದು ಸಾಮರ್ಥ್ಯವನ್ನು ಕೂಡ ಇದು ಹೊಂದಿರ್ತದೆ. ಸಾಮಾನ್ಯವಾಗಿ ನಾವು ಈ ರೇಷ್ಮೆ ಕೃಷಿ ಬಗ್ಗೆ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳಿದ್ದಾವೆ. ಈಗ ಮೊದಲಿನ ಪರಿಸ್ಥಿತಿಯಲ್ಲಿ ನೋಡಿದಾಗ ಈ ರೇಷ್ಮೆ ಕೃಷಿ ಅಂದರೆ ಎಲ್ಲ ರೈತರುಗಳು ಎದುರ್ಕೊಳ್ಳೋರು. ಯಾಕಪ್ಪ ಅಂದರೆ ಲೇಬರ್ ಜಾಸ್ತಿ ಬೇಕು, ಅಂದರೆ ಆಳುಗಳು ಜಾಸ್ತಿ ಬೇಕು, ರೇಷ್ಮೆ ಸೊಪ್ಪನ್ನ ಕಿತ್ತು ಹುಳುಗಳಿಗೆ ಕೊಡಬೇಕು, ಮತ್ತು ಹುಳುಗಳು ಅವೇನು ಹಣ್ಣಾದಾಗ ಅವನ ಚಂದ್ರಿಕೆಗೆ ಬಿಟ್ಟು ಗೂಡು ತೆಗಿಬೇಕು. ಇದನ್ನೆಲ್ಲ ಕಂಪೇರ್ ಮಾಡಿದಾಗ ಮೊದಲು ಸಾಕಷ್ಟು ಖರ್ಚು ಜಾಸ್ತಿ ಬರೋದು, ಮತ್ತು ಊಜಿ ಕಾಟನೂ ಜಾಸ್ತಿ ಇತ್ತು. ಹಾಗಾಗಿ ಏನಾಗ್ತಾಯಿತ್ತು, ರೇಷ್ಮೆ ಕೃಷಿ ಬೇಡ ಅಂತ ಅವರು ಕೆಲವು ರೈತರುಗಳು ಏನು ಮಾಡಿದ್ರು, ಆ ಕಡೆ ಒಲವು ಕಡಿಮೆ ಮಾಡಿ ಬೇರೆ ಬೇರೆ ಬೆಳೆಗಳಿಗೆ ಹೋಗಿ ಬೆಳೆಗಳನ್ನ ಮಾಡ್ತಾಯಿದ್ರು. ಆದರೆ ರೇಷ್ಮೆ ಕೃಷಿಯಲ್ಲಿರುವಂತಹ ಲಾಭ ಬೇರೆ ಒಂದು ಕೃಷಿಯಲ್ಲಿ ನಾವು ಕಂಪೇರ್ ಮಾಡಿದರೆ ರೇಷ್ಮೆ ಕೃಷಿಯಲ್ಲಿ ಅತಿ ಹೆಚ್ಚು ಲಾಭ ಇರುವಂತಹ ಒಂದು ಬೆಳೆ. ತಾವು ಹೇಳ್ದಂಗೆ ಇದು ವಾಣಿಜ್ಯ ಬೆಳೆನೂ ಆಗಿರ್ತದೆ. ಇದು ಸಾಮಾನ್ಯವಾಗಿ ರೇಷ್ಮೆ ಬೆಳೆ ಪ್ರತಿ ವರ್ಷಕ್ಕೆ 5-6 ಬೆಳೆಯನ್ನು ತೆಗೆದುಕೊಳ್ಳುವಂತಹ ಒಂದು ಬೆಳೆ ಈ ಒಂದು ಬೆಳೆ. ಹಾಗಾಗಿ ಈ ರೇಷ್ಮೆ ಕೃಷಿ ಬಹಳ ಮುಖ್ಯವಾದಂಥ ಒಂದು ರೇಷ್ಮೆ ಕೃಷಿ ಅಂತ ನಾವು ಕೂಡ ಹೇಳ್ತೀವಿ. ಇದು ಈ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಏನು ಹೇಳ್ತಿದ್ದೀವಿ, 5 ಜಿಲ್ಲೆಯಿಂದ ಒಟ್ಟು ಸುಮಾರು ರೇಷ್ಮೆ ಕೃಷಿ 1,000-1.5 ಸಾವಿರ ಎಕರೆ ರೇಷ್ಮೆ ಕೃಷಿ ಬೆಳೆಯುವಂತಹ ರೈತರಿದ್ದಾರೆ. ಅತಿ ಹೆಚ್ಚಾಗಿ ರೇಷ್ಮೆ ಕೃಷಿಯನ್ನು ಬೆಳೀತಾ ಇರುವಂತಹ ಜಿಲ್ಲೆಗಳೆಂದರೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕು, ಈಗ ಸ್ವಲ್ಪ ಸ್ವಲ್ಪ ಬಳ್ಳಾರಿ ತಾಲೂಕಿಗೂ ಕೂಡ ಬರ್ತಾ ಇದೆ. ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ರೇಷ್ಮೆ ಕೃಷಿ, ಕೆಲವು ತಾಲೂಕುಗಳು ರೇಷ್ಮೆ ಕೃಷಿಯನ್ನೇ ಅವಲಂಬಿದ್ದೇವೆ. ಉದಾಹರಣೆಗೆ ಕಣಗಾಲ್ ಅಂತ ಒಂದು ಬರ್ತದೆ, ಗಣಗಾಪುರ ಅಂತ ಒಂದು ಹಳ್ಳಿ ಬರ್ತದೆ, ಹಳಂದ ಅಂತ ಬರ್ತದೆ, ಚಿತ್ತಾಪುರ, ಇಲ್ಲೆಲ್ಲ ಅತಿ ಹೆಚ್ಚಾಗಿ ರೇಷ್ಮೆ ಕೃಷಿಯನ್ನು ಬೆಳೆಯುವಂತಹ ಒಂದು ತಾಲೂಕುಗಳಾಗಿದೆ. ಯಾಕಪ್ಪ ಅಲ್ಲಿ ರೇಷ್ಮೆ ಇಲ್ಲಿ ಯಾಕೆ ಬೆಳಿಬಾರ್ದು, ಇದು ಯಾಕೆ ಅವ್ರಿಗೆ ಇಲ್ಲಿ ಗೊತ್ತಿಲ್ಲ ಅಂದರೆ, ಇಲ್ಲಿ ಸಾಮಾನ್ಯವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿರ್ಬೋದು, ಹೊಸಪೇಟೆ ತಾಲೂಕಿನಲ್ಲಿರ್ಬೋದು, ಏನಾಗ್ತದೆ ಅಂದರೆ ಇಲ್ಲಿ ಸ್ವಲ್ಪ ಗದ್ದೆ ಭತ್ತದ ಒಂದು ಕ್ಷೇತ್ರ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅದರ ಒಂದು ರೇಷ್ಮೆ ಕೃಷಿ ಮಾಡೋರು ಕಡಿಮೆ ಇದ್ದಾರೆ. ಭತ್ತದ ಕ್ಷೇತ್ರ ಇರೋದು, ಮೆಣಸಿನಕಾಯಿಯ ಕ್ಷೇತ್ರ ಇರೋದು, ಅಲ್ಲಿ ಸರ್ವೇಸಾಮಾನ್ಯ ಆ ಒಂದು ಜಾಗದಲ್ಲಿ ನಮಗೆ ರೇಷ್ಮೆ ಕೃಷಿ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಸಾಕಷ್ಟು ಔಷಧಿ ಹೊಡೆಯೋದ್ರಿಂದ, ಇದು ಒಂದು ಕೀಟ ಜಾತಿಗೆ ಸೇರುವಂತಹ ಒಂದು ರೇಷ್ಮೆ ಹುಳು ಆಗಿರೋದ್ರಿಂದ ಯಾವುದೇ ಔಷಧಿ ಹೊಡೆದ್ರೂ ಕೂಡ ಇದು ಸಾಯೋ ಒಂದು ಸಮಯ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ. ಆದರೂ ಕೆಲವೊಂದು ನಮ್ಮ ಪ್ರಗತಿಪರ ರೈತರುಗಳು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಯಾಕೆ ಮಾಡೋಕ್ಕಾಗಲ್ಲ, ಇದರಿಂದ ಯಾಕಾಗಲ್ಲ, ಗದ್ದೆಯಲ್ಲಿ ನಾವು ರೇಷ್ಮೆ ಕೃಷಿ ಮಾಡೋಕ್ಕಾಗಲ್ಲ, ಯಾಕೆ ಮಾಡಬಾರ್ದು ಅನ್ನೋ ಒಂದು ಮುಂದುವರೆದು ಸಿರುಗುಪ್ಪದಲ್ಲಿ ಕೆಲವೊಂದು ಕಡೆ ಸಿರಿಗೆರೆ ಕ್ರಾಸು ಭೈರಾಪುರದಲ್ಲಿ ರೇಷ್ಮೆ ಕೃಷಿ ಮಾಡಿ ಸಕ್ಸಸ್ ಆಗಿರುವಂತಹ ಒಂದು ನಿದರ್ಶನಗಳು ಕೂಡ ನಮ್ಮಲ್ಲಿ ನೋಡ್ಬೋದು. ಇನ್ನೊಂದು ವಿಶೇಷತೆ ಅನ್ಬೇಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಸುಮಾರು 1.5 ತಿಂಗಳಿಂದ ಮಳೆ ಹೆಚ್ಚಾಗಿರುವುದರಿಂದ ಅತಿ ಚೆನ್ನಾಗಿ ರೇಷ್ಮೆ ಉಪ್ಪಿನಳ್ಳಿಯ ಬೇಸಾಯನೂ ಆಗಿದೆ. ಇನ್ನೊಂದು ವಿಶೇಷ ಸೂಚನೆ ಅವ್ರಿಗೆ ಏನಪ್ಪ ಕೊಡ್ತಾ ಇದ್ದೀನಂದರೆ, ರೇಷ್ಮೆ ಬೆಳೆ ಬೆಳೆಯುವಂತಹ ಬೆಳೆಗಾರರಿಗೆ ನವಂಬರಿಂದ ಜನವರಿವರೆಗೂ ಚಳಿಗಾಲ ಇರುವುದರಿಂದ ರೇಷ್ಮೆ ಹುಳುಗಳಿಗೆ ಸುಣ್ಣಕಟ್ಟು ರೋಗ, ಶಿಲೀಂಧ್ರದಿಂದ ಬರುವಂತಹ ಒಂದು ಸುಣ್ಣಕಟ್ಟು ರೋಗ ಬರುವ ಸಂಭವ ಇರುತ್ತದೆ. ಸಾಕಾಣಿಕೆ ಮಾಡುವಂತಹ ರೈತರು ಮುಂಜಾಗ್ರತಾ ಕ್ರಮಗಳಾಗಿ ರೇಷ್ಮೆ ಹುಳುಗಳು ಸಾಕುವಂಥ ಹಾಸಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗ್ತದೆ. ರೇಷ್ಮೆ ಮನೆಯ ಒಳಗೆ ವಾತಾವರಣ ಏರುಪೇರಾಗದಂಗೆ ನೋಡ್ಕೊಬೇಕು. ಸಾಮಾನ್ಯವಾಗಿ ಪ್ರೌಢ ವ್ಯವಸ್ಥೆಯಲ್ಲಿರುವಂಥ ಹುಳುಗಳಿಗೆ ನಾವು 25-26 ಡಿಗ್ರಿ ಟೆಂಪ್ರೇಚರ್ ಇರಬೇಕು, 80-85 ಡಿಗ್ರಿ ಹ್ಯುಮಿಡಿಟಿ ಇರಬೇಕು ಅಂತಿದೆ. ಇದಕ್ಕಿಂತ ಹೆಚ್ಚಾಗೋದಾಗ, ಅಲ್ಲಿ ವಾತಾವರಣ ಏರುಪೇರಾದಾಗ ಈ ಒಂದು ರೋಗ ಬರುವ ಒಂದು ಸಂಭವವಿರ್ತದೆ. ಅದಕ್ಕೋಸ್ಕರ ಹಾಸಿಗೆ ಸೋಂಕು ನಿವಾರಕಗಳಾದ ಸಂಜೀವಿನಿ ಅಥವಾ ಸುರಕ್ಷಾ ಅಥವಾ ಸುಣ್ಣದ ಪುಡಿಯನ್ನು ಪ್ರತಿದಿನ ಬೆಳಿಗ್ಗೆ ಸೊಪ್ಪು ಹಾಕುವ ಮೊದಲು ಸಿಂಪರಣೆ ಮಾಡಿ ಸೊಪ್ಪನ್ನು ಕೊಟ್ಟರೆ ಈ ಒಂದು ರೋಗವನ್ನು ತಡೆಗಟ್ಟಬಹುದಾಗಿದೆ. ಇದು ಒಂದು ವಿಶೇಷ ಸೂಚನೆ, ತಮ್ಮ ರೈತ ಬಾಂಧವರಿಗೆ ಮನವಿ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಈಗ ನನಗೆ ಕೊಟ್ಟಿರುವಂಥ ಒಂದು ರೇಷ್ಮೆ ಕೃಷಿಯಲ್ಲಿ ವೈಜ್ಞಾನಿಕ ತಾಂತ್ರಿಕತೆಗಳು, ಹೌದು ರೇಷ್ಮೆ ಕೃಷಿಯಲ್ಲಿ ವೈಜ್ಞಾನಿಕ ತಾಂತ್ರಿಕ, ತಮಗೆ ಒಂದು ಪೀಠಿಕೆಯಲ್ಲೇ ಕೂಡ ಹೇಳಿದೆ, ವೈಜ್ಞಾನಿಕ ತಂತ್ರಗಳು ಸಾಕಷ್ಟು ಇದ್ದಾವೆ. ಮೊದಲು ಈ ರೇಷ್ಮೆ ಕೃಷಿ ಮಾಡಬೇಕಾದಾಗ ಬರೀ ಪ್ಯೂರ್ ಬ್ರೀಡ್ ಅಂತ ಮಾಡ್ತಾಯಿದ್ರು, ಮತ್ತು ಮಲ್ಟಿವೋಲ್ಟನ್ ಅಂತ ಶುದ್ಧ ತಳಿ ಅಂತ ಮಾಡ್ತಾಯಿದ್ರು. ಇದು ಏನಾಗ್ತಿತ್ತು, 100 ಮೊಟ್ಟೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿದ್ರೆ ನಮಗೆ ಕೇವಲ 30-35 ಕೆಜಿ ಬರೋಷ್ಟೊಳಗೆ ಮುಗಿದೋಗೋದು. ಜೊತೆಗೆ ಆಗಿನ ರೇಟು ನಮಗೆ 100-120 ರೂಪಾಯಿ ಸಿಗೋದು. ಆವಾಗ ರೈತರಿಗೆ ಅತಿ ಹೆಚ್ಚಾಗಿ ಲೇಬರ್ ಚಾರ್ಜ್ ಖರ್ಚಾಗೋದು, ಅವಗೋಸ್ಕರ ಆ ಒಂದು ರೇಷ್ಮೆ ಕೃಷಿಯಲ್ಲಿ ಸ್ವಲ್ಪ ಮನಸ್ಸು ಕಡಿಮೆ ಆಗ್ತಾಯಿತ್ತು. ಈಗಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಅಂದರೆ ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ಏನಿದೆ, ಕೇಂದ್ರೀಯ ರೇಷ್ಮೆ ಮಂಡಳಿ ಇರ್ಬೋದು, ರಾಜ್ಯ ರೇಷ್ಮೆ ಕೃಷಿ ಇಲಾಖೆಯವರು ಇರ್ಬೋದು, ಏನು ಮಾಡ್ತಾಯಿದ್ದಾರೆ ಅಂದರೆ ರೈತರಿಗೆ ಅನುಕೂಲವಾಗುವಂತಹ ಒಂದು ಹುಳುಗಳು ನೇರವಾಗಿ ಚಾಕಿ ಹುಳುಗಳನ್ನೇ ಅವ್ರಿಗೆ ತಂದು ಕೊಡ್ತಾ ಇದ್ದಾರೆ. ಏನಾಗ್ತದೆ ಅಂದರೆ ಈ ಒಂದು ತಾಂತ್ರಿಕತೆಯನ್ನು ಮಾಡೋದ್ರಿಂದ ರೈತರಿಗೆ 10 ದಿನದ ಒಂದು ರೇಷ್ಮೆ ಹುಳನ್ನು ಸಾಕಾಣಿಕೆ ಮಾಡಿಕೊಡೋದ್ರಿಂದ 10 ದಿನ ನಮಗೆ ಉಳಿತಾಯ ಆಗ್ತದೆ. ಒಂದು ಸಲ ನಾವು ರೇಷ್ಮೆ ಹುಳನ್ನು ತಂದು ಸಾಕಾಣಿಕೆ ಮಾಡಿದ್ರೆ 20-22 ದಿನಕ್ಕೆ ನಮಗೆ ಗೂಡು ಕಟ್ಟುವ ಹಂತಕ್ಕೆ ಬಂದು ನಾವು 23ನೇ ದಿನಕ್ಕೆ ನಾವು ಮಾರ್ಕೆಟಿಗೆ ನಾವು ರೇಷ್ಮೆ ಗೂಡನ್ನು ತಗೊಂಡ್ಕೊಂಡು ಹೋಗಿ ಹಾಕುವಂಥ ಒಂದು ಸನ್ನಿವೇಶಗಳಿದೆ. ಇದರಿಂದ ಏನಾಗ್ತದೆ, ರೈತರಿಗೆ 10 ದಿನದ ಹುಳು ಸಾಕಾಣಿಕೆಯ ಒಂದು ತಾಂತ್ರಿಕತೆಯೂ ಇರೋದಿಲ್ಲ, ಜೊತೆಗೆ ಸೊಪ್ಪು ಉಳಿತಾಯ ಆಗ್ತದೆ, ಮತ್ತು ಹಾಳುಗಳ ಒಂದು ಉಳಿತಾಯನೂ ಆಗ್ತದೆ. ಆದ್ದರಿಂದ ಇದು ಒಂದು ಥರದ ತಾಂತ್ರಿಕತೆ ಅಂತಲೂ ಕೂಡ ಹೇಳ್ಬೋದು. 2ನೇ ತಾಂತ್ರಿಕತೆ ಏನಾಗಿದೆ ಅಂದರೆ, ನಾವು ಸಾಮಾನ್ಯವಾಗಿ ರೇಷ್ಮೆ ಹುಳುಗಳು ಐದನೇ ಹಂತ ಮುಗಿದ ನಂತರ ಹಣ್ಣಾಗ ಒಂದು ಸಂಭವ ಇರ್ತವೆ. ಐದನೇ ದಿನ ಮುಗಿದು ಆರರಿಂದ ಏಳು ದಿನಕ್ಕೆ ಹಣ್ಣಾಗಿ ಅವು ಗೂಡು ಕಟ್ಟೋಕ್ಕೆ ಸಂಭವ ಇರ್ತವೆ. ಅವು ಏನಾಗ್ತಾ ಇತ್ತು, ಮೊದಲು ಚಂದ್ರಿಕೆಗಳು, ಬಿದಿರಿನ ಚಂದ್ರಿಕೆಗಳು ಅಂತ ಇತ್ತು. ಆ ಚಂದ್ರಿಕೆಗಳು ಏನಾಗ್ತಾ ಇತ್ತು, ಹಣ್ಣಾದ ಹುಳುಗಳನ್ನು ನಾವು ಗುರುತಿಸಿ ಅವನ ಹಣ್ಣಾದ ಹುಳುಗಳನ್ನು ತೆಗೆದು ಚಂದ್ರಿಕೆಗೆ ಬಿಟ್ಟಾಗ ಏನಾಗ್ತಾ ಇತ್ತು, ಇಲ್ಲಿ ಒಂದು ದಿನಕ್ಕೆ ನೂರು ಮಟ್ಟಿಗೆ ಐದರಿಂದ ಹತ್ತು ಜನ ಲೇಬರ್ಗಳು ಬೇಕಾಗ್ತಿದ್ರು. ಅವಾಗ ಆ ಲೇಬರ್ ಖರ್ಚು ಕೂಡ ನಮಗೆ ಬರ್ತಾ ಇರಲಿಲ್ಲ. ಈಗಿನ ತಾಂತ್ರಿಕತೆಯಲ್ಲಿ ನಾವು ನೋಡಿದಾಗ ನೇರವಾಗಿ ಚಂದ್ರಿಕೆಗಳನ್ನು ಹುಳು ಸಾಕಾಣಿಕೆ ಮಾಡುವಂಥ ಹಾಸಿಗೆಗಳ ಮೇಲೆ ಇಟ್ಟು ಹಾಗೆ ಗೂಡು ಕಟ್ಟೋ ಒಂದು ಪ್ರಕ್ರಿಯೆ ಇರೋದ್ರಿಂದ ಅಲ್ಲೂ ಕೂಡ ರೈತ ಬಾಂಧವರಿಗೆ, ರೇಷ್ಮೆ ಕೃಷಿ ಮಾಡುವಂಥವರಿಗೆ ಉಳಿತಾಯ ಆಗ್ತದೆ. ಇದು ಕೂಡ ಒಂದು ತಾಂತ್ರಿಕತೆ ಅಂತಲೂ ಕೂಡ ನಾವು ಹೇಳ್ಬೋದು. ಇದಾದ ನಂತರ ಈ ಒಂದು ಭಾಗಕ್ಕೆ ಇರ್ಬೋದು, ಕರ್ನಾಟಕಕ್ಕೆ ಅತಿ ಹೆಚ್ಚಾಗಿ ಇಳುವರಿ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬಿಳಿಗೂಡು ಬೈವೋಲ್ಟನ್ ಡಬಲ್ ಹೈಬ್ರಿಡ್ ಅನ್ನೋ ಒಂದು ತಳಿಯನ್ನು ಕೂಡ ಬಿಡುಗಡೆ ಮಾಡಿ ಎಲ್ಲ ಕಡೆ ಅದೇ ಒಂದು ತಳಿಯನ್ನು ಉತ್ಪತ್ತಿ ಮಾಡ್ತಿದ್ದಾರೆ. ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇದು ಸಿಲ್ಕು, ಅದರ ಒಂದು ನೂಲಿನ ಥಿಕ್ನೆಸ್ ಅಂತ ಏನಂತೀವಿ ಅದು ಚೆನ್ನಾಗಿರೋದ್ರಿಂದ ಅದರದಲ್ಲಿ ನೇಯುವಂತಹ ಸೀರೆ ಇರ್ಬೋದು, ಎಲ್ಲ ಉಡುಪು ವಸ್ತುಗಳು ಅವು ಚೆನ್ನಾಗಿ ಕ್ವಾಲಿಟಿ ಇರೋದ್ರಿಂದ ಈ ಸಿಲ್ಕ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾಗ ಇದಕ್ಕೆ ಅತಿ ಹೆಚ್ಚಾಗಿ ಬೇಡಿಕೆ ಇರೋದರಿಂದ ಈ ಡಬಲ್ ಹೈಬ್ರಿಡ್ ಬೈವೋಲ್ಟನ್ ಡಬಲ್ ಹೈಬ್ರಿಡ್ನ ಬೆಳೀತಾ ಇದ್ದೀವಿ. ಇದು ಕೂಡ ವಿಶೇಷತೆ ಅಂತಲೂ ಕೂಡ ನಾವು ಕರಿಬೋದು. ಇವೆಲ್ಲ ವಿಶೇಷತೆ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ರೇಷ್ಮೆ ಕೃಷಿ ಅತಿ ಹೆಚ್ಚಾಗಿ ಬೆಳಿಬೋದು. ಸಾಮಾನ್ಯವಾಗಿ ರೈತ ಬಾಂಧವರಿಗೆ ಹೇಳೋದೇನಪ್ಪ ಅಂದರೆ, ಒಂದು ಎಕರೆ ರೇಷ್ಮೆ ಕೃಷಿಯನ್ನು ನೀವು ಮಾಡ್ಕೊಂಡ್ರೆ ನಿಜವಲ್ಲ, ಒಂದು ಬಡ ಕುಟುಂಬ ಅಥವಾ ಒಂದು ಸಣ್ಣ ಕುಟುಂಬದವರಿಗೆ ಒಂದು ಆಶ್ರಯ ಆಗ್ತದೆ. ಮತ್ತು ಅವರು ಬೇರೆ ಕಡೆ ಗುಳೆ ಹೋಗೋದು ಅಂತೀರಿ, ಬೇರೆ ಕಡೆ ಕೂಲಿಗೆ ಹೋಗೋದನ್ನ ತಪ್ಪಿಸ್ಬೋದು. ಇದಕ್ಕೆ ಅಟ್ಲೀಸ್ಟ್ ನಮಗೆ ಒಂದು ನೀರಿನ ಸೌಕರ್ಯ ಇರೋರು, ಒಂದು ಎಕರೆ ಜಮೀನು ಬಡವರು ಇರೋರಿಗೆ, ಅತಿ ಸಣ್ಣ ರೈತರಿಗೆ ರೇಷ್ಮೆ ಕೃಷಿ ಅಂತೂ ಖಂಡಿತವಾಗೂ ಕೈ ಹಿಡಿಯುವ ಒಂದು ಸಾಧ್ಯತೆ ಇದೆ. ಇದನ್ನು ಖಂಡಿತವಾಗೂ ಯಾರಾದರೂ ರೇಷ್ಮೆ ಕೃಷಿ ಮಾಡ್ತೀವಿ ಅಂತ ಬಂದರೆ ನಮ್ಮಲ್ಲಿ ಅಗ್ರಿ ಫಾರಮಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಅನಂತಪುರಂ ರೋಡಲ್ಲಿರುವಂತಹ ಒಂದು ಸಂಶೋಧನಾ ಕೇಂದ್ರಕ್ಕೆ ತಾವು ಭೇಟಿ ಆದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ನಾವು ಅದಕ್ಕೆ ಏನು ಬೇಕೋ ಆ ಸವಲತ್ತು ಮತ್ತು ಅದಕ್ಕೆ ತಾಂತ್ರಿಕತೆಗಳು ಕೊಟ್ಟ ನಾವು ಅವರಿಗೆ ವ್ಯವಸ್ಥೆ ಮಾಡುವ ಒಂದು ಪ್ರಕ್ರಿಯೆಯನ್ನು ನಾವು ಕೂಡ ನಾವು ಮಾಡ್ತೀವಿ. ಜೊತೆಗೆ ಈಗ ಹೇಳಿದೆ ರೇಷ್ಮೆ ಹುಳುಗಳು, ರೇಷ್ಮೆ ಹುಳುಗಳಲ್ಲಿ ಎರಡು ಭಾಗ ಅಂತ ನಾವು ಕರಿತೀವಿ. ಒಂದು ಚಾಕಿ ಹುಳು ಅಂತ ಹೇಳ್ತೀವಿ, ಒಂದು ಪ್ರೌಢ ವ್ಯವಸ್ಥೆಯ ಹುಳು ಅಂತ ನಾವು ಕರಿತೀವಿ. ಚಾಕಿ ಹುಳುಗಳನ್ನು ನಮಗೆ ಕೇಂದ್ರೀಯ ರೇಷ್ಮೆ ಮಂಡಳಿ ಇರ್ಬೋದು, ನಮ್ಮ ಕರ್ನಾಟಕ ರೇಷ್ಮೆ ಇಲಾಖೆ ಇರ್ಬೋದು, ಚಾಕಿ ಹುಳುಗಳನ್ನೇ ರೈತರಿಗೆ ಕೊಡುವ ಒಂದು ಇರೋದರಿಂದ ಜಸ್ಟ್ ಅವರು ಕೇವಲ 20-21 ದಿವಸ ರೇಷ್ಮೆ ಕೃಷಿಯನ್ನು ಮಾಡಿದ್ರೆ ಅವರಿಗೆ ಲಾಭ ಬರುವಂತಹ ಒಂದು ಕೃಷಿಯಾಗಿದೆ. ನಮ್ಮ ರೈತರುಗಳು ಮಾಡಬೇಕಾದ್ರೂ ರೇಷ್ಮೆ ಕೃಷಿಯಲ್ಲಿ ಪ್ರೌಢ ಹುಳು ಸಾಕಾಣಿಕೆಯನ್ನು ಮಾಡಬೇಕು. ಪ್ರೌಢ ಹುಳು ಸಾಕಾಣಿಕೆ ಅಂದರೆ ಮೂರನೇ ಹಂತದಿಂದ ಐದನೇ ಹಂತದವರೆಗೆ ಹುಳುಗಳನ್ನು ಸಾಕಾಣಿಕೆ ಮಾಡಿ ಚಂದ್ರಿಕೆಗೆ ಬಿಟ್ಟು ಗೂಡು ಕಟ್ಟಿಸುವ ಒಂದು ಪ್ರಕ್ರಿಯೆಗೆ ಪ್ರೌಢ ಹುಳು ಸಾಕಾಣಿಕೆ ಅಂತ ನಾವು ಕರಿತೀವಿ. ಈ ಒಂದು ಹಂತದಲ್ಲಿ ನಾವು ಈ ವಾತಾವರಣದ ಒಂದು ಏರುಪೇರು ಆಗದಂಗೆ ನೋಡ್ಕೊಬೇಕಾಗ್ತದೆ. ಇದಕ್ಕೆ ಬರುವಂತಹ ಕೀಟಗಳು ಏನು ಊಜಿ ಫ್ಲೈ ಅಂತೀವಿ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕಕ್ಕೆ ಬಳ್ಳಾರಿಯಿಂದ ಹಿಡಿದು ಬೀದರವರಿಗೆ ಮುಖ್ಯವಾದ ಊಜಿ ಫ್ಲೈ ಅಂದರೆ ಏನು ಊಜಿ ನೋಣವು ಕಾಟ ಜಾಸ್ತಿ ಇರೋದರಿಂದ ಬೇರೆ ಕಡೆ ಈ ಉತ್ತರ ಕರ್ನಾಟಕಕ್ಕೆ ಅದರ ಒಂದು ಬಾಧೆ ಕಡಿಮೆ ಇರೋದರಿಂದ ಸುಮಾರು 10-12% ಬೆಳೆ ನಾಶ ಆಗೋದನ್ನ ತಡೆಗಟ್ತಾ ಇದೆ. ಆದರೆ ಬೇರೆ ಕಡೆ ಹೋದರೆ ಈಗ ಚಿಕ್ಕಬಳ್ಳಾಪುರ ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರಿಗೆ ಹೋದರೆ 10-20% ಊಜಿ ನೊಣದಿಂದನೇ ನಮಗೆ ಬೆಳೆಗಳು ಲಾಸ್ ಆಗೋ ಒಂದು ನಿದರ್ಶನಗಳು ಕೂಡ ಇದ್ದಾವೆ. ಅತಿ ಹೆಚ್ಚಾಗಿ ಲಾಸ್ ಆಗ್ತಾ ಇರೋದು ಕೋಲಾರ ಜಿಲ್ಲೆಯಲ್ಲಿ. ಈ ಭಾಗದಲ್ಲಿಲ್ಲ. ಯಾಕಪ್ಪ ಅಂದರೆ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಈ ಒಂದು ವಾತಾವರಣದಲ್ಲಿ ಇಲ್ಲಿ ಟೆಂಪರೇಚರ್ ಜಾಸ್ತಿ ಅಂದರೆ ಬಿಸಿಲಿನ ವಾತಾವರಣಕ್ಕೆ ಮತ್ತು ಇಲ್ಲಿ ವಂಶಾಭಿವೃದ್ಧಿ ಆಗೋದಕ್ಕೆ ಯಾವ ಅಕ್ಕಪಕ್ಕದಲ್ಲಿ ಅತಿ ಹೆಚ್ಚಾದಂತಹ ಒಂದು ರೇಷ್ಮೆ ತೋಟಗಳಿಲ್ಲ. ಹಾಗಾಗಿ ಅದರ ಹಾವಳಿ ನಮ್ಮಲ್ಲಿ ಕಡಿಮೆ. ಹಾಗಾಗಿ ಇದೇ ಒಂದು ನಮಗೆ ಮುಖ್ಯವಾದ ರೇಷ್ಮೆ ಹುಳುಗಳಿಗೆ ಬರುವಾದಂಥ ಕೀಟ ಇದೊಂದೇ ಇತ್ತು. ಇದು ಈ ಭಾಗದಲ್ಲಿ ಇಲ್ಲದ್ರಿಂದ ನಮ್ಮ ರೈತರಿಗೆ ಭಾಳ ಅನುಕೂಲ, ಅತಿ ಹೆಚ್ಚು ಇಳುವರಿ ತೆಗೆಯುವ ಒಂದು ಸಾಧ್ಯತೆಯೂ ಕೂಡ ಹೆಚ್ಚಾಗಿರ್ತವೆ. ಇಲ್ಲಿ ಈ ಒಂದು ವಾತಾವರಣದಲ್ಲಿ ನಾವು ಕೆಲವೊಂದು ಕಡೆ ಗುಲ್ಬರ್ಗ ಇರ್ಬೋದು, ಕೂಡ್ಲಿಗಿ ಇರ್ಬೋದು, ಬೀದರು ಎಲ್ಲ ಕಡೆ ಜೇವರಿಗೆ ಎಲ್ಲ ಕಡೆ ನಾವು ವೀಕ್ಷಣೆ ಮಾಡಿದಾಗ ಇಲ್ಲಿ ಇದಕ್ಕೆ ಬರುವಂಥ ರೋಗಗಳ ಪ್ರಮಾಣ ಕಡಿಮೆ. ಸಾಮಾನ್ಯವಾಗಿ ಇದು ಆ್ಯಕ್ಚುಲಿ ರೇಷ್ಮೆ ಹುಳುಗಳಿಗೆ ಬರುವಂತಹ ರೋಗಗಳು ಹಾಲು ರೋಗ, ಸಪ್ಪೆ ರೋಗ, ಗಂಟು ರೋಗ ಮತ್ತು ಸುಣ್ಣ ಕಟ್ಟು ರೋಗ ಅಂತ ನಾಲ್ಕು ರೋಗಗಳು ಮುಖ್ಯವಾದ ರೋಗಗಳು ಬರ್ತವೆ. ಈ ಭಾಗದಲ್ಲಿ ನಮಗೆ ಅನಿಸ್ದಂಗೆ ಯಾವ ರೋಗಗಳು ಕಂಡು ಬರೋದಿಲ್ಲ. ಈ ಒಂದು ಚಳಿಗಾಲದಲ್ಲಿ ಮಾತ್ರ ಸುಣ್ಣ ಕಟ್ಟು ರೋಗ ಬಾಧೆ ಬರಡುವ ಸಂಭವ ಇರುತ್ತದೆ. ಆದಷ್ಟು ರೈತರುಗಳು ಇದನ್ನು ಕಾಳಜಿಯಿಂದ ನೋಡ್ಕೊಂಡ್ರೆ ಅದನ್ನು ಕೂಡ ತಡೆಗಟ್ಟಬಹುದು. ಇಲ್ಲದಿದ್ದರೆ ಹಾಸಿಗೆಯನ್ನು ಕ್ಲೀನ್ ಮಾಡ್ಕೊಂಡು ಅಂದರೆ ಏನು ಅದನ್ನು ಸ್ವಚ್ಛ ಮಾಡಿ ಬೇರೆ ಸೆಲ್ಫ್ಗಳಿಗೆ ನಾವು ಟ್ರೇಗಳಿಗೆ ಹಾಕೊಂಡಾಗ ಅದನ್ನು ಕೂಡ ನಾವು ಈ ಒಂದು ಹತೋಟಿನ ಮಾಡ್ಬೋದಾಗಿದೆ. ಈ ಮೂರು ರೋಗಗಳನ್ನು ನಾವು ಹತೋಟಿ ಮಾಡಿದಾಗ ಈ ಬರುವಂಥ ರೋಗಗಳನ್ನು ಕೂಡ ನಾವು ತಡೆಗಟ್ಬೋದು. ಇದಾದ ಮೇಲೆ ಇದಕ್ಕೆ ಮುಖ್ಯವಾಗಿ ಮೋಲ್ಟ್ ಅಂತ ಕರಿತೀವಿ, ಅಂದರೆ ಜ್ವರಕ್ಕಿಂತ ಬರ್ತವೆ. ರೇಷ್ಮೆ ಹುಳುಗಳಿಗೆ ಸಾಮಾನ್ಯವಾಗಿ ರೇಷ್ಮೆ ಹುಳುವಿನ ಜೀವನ ಚಕ್ರದಲ್ಲಿ 4 ಜ್ವರಕ್ಕು ಬರ್ತವೆ, 5 ಹಂತಗಳು ಬರ್ತವೆ. ಆ ಒಂದು ಹಂತಗಳಲ್ಲಿ ಮಾತ್ರ ನಾವು ಸಾಮಾನ್ಯವಾಗಿ ಹೆಚ್ಚು ಕಾಳಜಿನೇ ವಹಿಸಿ ಅವುಗಳನ್ನು ನಾವು ಏನು ಜ್ವರದಿಂದ ಪಾಸ್ ಆಗಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಾವು ಕ್ರಮ ಜರುಗಿಸಿಕೊಂಡು ಹೋದರೆ ಯಾವುದೇ ಥರದ ಹುಳುಗಳಲ್ಲಿ ಏರುಪೇರಾಗೋದು, ಗಾತ್ರದಲ್ಲಿ ಏರುಪೇರಾಗೋದು ಅವು ಬರೋದಿಲ್ಲ. ಹಾಗಾಗಿ ಹುಳುಗಳು ಒಂದೇ ಸಮನಾಗಿ ಒಂದೇ ಗಾತ್ರದಲ್ಲಿರ್ತವೆ, ಜೊತೆಗೆ ಒಂದೇ ಸಲ ಗೂಡು ಕಟ್ಟೋ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಅದನ್ನು ನೋಡ್ಬೋದು. ಇದಾದ ನಂತರ 5 ಹಂತದಲ್ಲಿ 7-8 ದಿನದಲ್ಲಿ ಗೂಡು ಕಟ್ಟೋ ಒಂದು ಹಂತಕ್ಕೆ ಬರ್ತವೆ. ಆ ಹಂತದಲ್ಲಿ ನಾವೇನು ಮಾಡಬೇಕು, ಚಂದ್ರಿಕೆಗಳು ನಮ್ಮಲ್ಲಿ ಮೊದಲು ಬಾಂಬು ಚಂದ್ರಿಕೆ ಹೇಳಿದೆ ತಮಗೆ, ಇದಕ್ಕಿಂತ ಮುಂಚಿತವಾಗಿ ನಾನು ಮಾತಾಡಿದೆ, ಅದು ಬಾಂಬು ಚಂದ್ರಿಕೆ ಇದೋ ಅವು ರೌಂಡಾಗಿದೋ ಹುಳುಗಳನ್ನೆಲ್ಲ ಆಯ್ದು ಬಿಡಬೇಕು. ಈಗ ಅದು ಬಂದಿಲ್ಲ, ರೋಟ್ರಿ ಚಂದ್ರಿಕೆ ಅಂತ ಬಂದಿದೆ, ಪ್ಲಾಸ್ಟಿಕ್ ಚಂದ್ರಿಕೆ ಅಂತ ಬಂದಿದೆ. ರೇಷ್ಮೆ ಹುಳು ಸಾಕಾಣಿಕೆ ಹಾಸಿಗೆಯ ಮೇಲೆ ಅವುಗಳನ್ನ ಇಟ್ಬಿಟ್ರೆ ಅವೇ ಆಟೋಮೆಟಿಕಲ್ಲಿ ಹತ್ತುಬಿಟ್ಟು ಗೂಡು ಕಟ್ಟೋ ಒಂದು ಅವಕ್ಕೆ ಗೊತ್ತಾಗ್ಬಿಡ್ತದೆ. ಗೂಡು ಕಟ್ಟಿ ಒಳ್ಳೆ ಬಲಿಷ್ಠವಾದ ಉತ್ತಮವಾದ ಗುಣಮಟ್ಟದ ಗೂಡು ಕೊಡುವಂಥ ಒಂದು ಚಂದ್ರಿಕೆಗಳು ಕೂಡ ಇಲ್ಲಿ ಈಗ ಬಂದಿದೆ. ಇವು ಸಾಮಾನ್ಯವಾಗಿ ರೇಷ್ಮೆ ಇಲಾಖೆಯಲ್ಲಿ ಎಲ್ಲ ರೈತರಿಗೂ ಕೂಡ ಕೊಡ್ತಾ ಇದ್ದಾರೆ, ಫ್ರೀಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸಾಕಷ್ಟು ವಿಸಿಟ್ ನಾನು ಮಾಡಿದಾಗ ರೇಷ್ಮೆ ಹುಳುಗಳು ಸಾಕಾಣಿಕೆಗೆ ಬೇಕಾಗುವಂಥ ಎಲ್ಲ ಸಲಕರಣೆಗಳನ್ನು ಸಬ್ಸಿಡಿ ರೀತಿಯಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಇವು ಕೂಡ ನಾನು ಸಾಕಷ್ಟು ಕಡೆ ಗಮನಿಸಿದ್ದೀನಿ. ಇದನ್ನು ಕೂಡ ಒಂದಿದೆ. ಆ ಹಂತದಲ್ಲಿ ನಾವು ರೇಷ್ಮೆ ಹುಳುಗಳು 5-7 ದಿನಗಳ ನಂತರ ಹಣ್ಣಾಗುವ ಅದರ ಒಂದು ಲಕ್ಷಣ ಕಂಡ ತಕ್ಷಣವೇ ಆ ಚಂದ್ರಿಕೆಯೇ ಹಚ್ಚಿ ಸುಮಾರು 3-4 ದಿನವನ್ನು ನಾವು ಏನು ಮಾಡಿದ್ರೆ ಆ ರೇಷ್ಮೆ ಮನೆಯನ್ನು ಬೇಗ ಹಾಕ್ಕೊಂಡು ಬಂದಾಗ 5 ದಿಸೆಗೆ ನೋಡಿದ್ರೆ ಎಲ್ಲ ಗೂಡು ಕಟ್ಟಿರ್ತವೆ. ಇವನ್ನ ನಾವು ಸಾಮಾನ್ಯವಾಗಿ ಗೂಡನ್ನು ಬಿಡಿಸಿ ನಾವು ಮಾರ್ಕೆಟಿಗೆ ನಾವು ತೆಗೆದುಕೊಂಡು ಹೋದರೆ ಸಾಮಾನ್ಯವಾಗಿ ಇಲ್ಲಿ ನಮಗೆ ಈ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಮಾರ್ಕೆಟ್ ಇದೆ, ಇಲ್ಲಾಂದರೆ ನಾವು ಏಷ್ಯಾಗೆ ಹೊಂದಿರುವಂತಹ ನಂಬರ್ 1 ರೇಷ್ಮೆ ಮಾರುಕಟ್ಟೆ ಅಂದರೆ ರಾಮನಗರಕ್ಕೆ ಹೋಗ್ಬೇಕು. ರಾಮನಗರಕ್ಕೆ ಹೋಗೋಕ್ಕೆ ಸಾಕಷ್ಟು ಬಸ್ಸಿನ ವ್ಯವಸ್ಥೆನೂ ಇದೆ, ಸಾಕಷ್ಟು ಜನ ಕೂಡ್ಲಿಗೀರಾಗಿರ್ಬೋದು, ಬಳ್ಳಾರಿರಾಗಿರ್ಬೋದು, ಗುಲ್ಬರ್ಗದವರೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಮಾರ್ಕೆಟ್ಗೆ ಹೋದಾಗ ಉತ್ತರ ಕರ್ನಾಟಕದಿಂದ ಅಂತ ಬಂದ ಗೂಡು ಮತ್ತು ಬೇರೆ ಜಿಲ್ಲೆಗಳಿಂದ ಗೂಡುಗಳಿಗೂ ಕಂಪೇರ್ ಮಾಡಿದ್ರೆ ಉತ್ತಮವಾದ ಮತ್ತು ಗೂಡು ರೀಲಬಿಲಿಟಿ ಅಂತ ಅಂತೀವಿ, ಅಂದರೆ ಅತಿ ಹೆಚ್ಚು ನೂಲು ಕೊಡುವಂತಹ ಗೂಡು ಬರೋದು ಉತ್ತರ ಕರ್ನಾಟಕದಲ್ಲಿ. ಯಾಕೆಂದರೆ ಇಲ್ಲಿ ಕಪ್ಪು ಭೂಮಿ ಇರೋದ್ರಿಂದ ಕಪ್ಪು ಭೂಮಿ ರೇಷ್ಮೆ ಉಪ್ಪು ನೇರಳೆ ಬೇಸಾಯ ಕ್ರಮಕ್ಕೆ ಸೂಕ್ತವಾದ ಭೂಮಿ. ಇಲ್ಲಿ ಯಾವುದೇ ತರಹದ ಉಪ್ಪು ನೇರಳೆ ತಳಿಗಳನ್ನು ಹಾಕಿದ್ರೂ ಕೂಡ ಬರ್ತದೆ, ಮತ್ತು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ಹೋಗುವಂತಹ ಉಪ್ಪಿನ ತಳಿಗಳಿರೋದ್ರಿಂದ ಉತ್ತಮವಾದ ಗೂಡುಗಳು ಬರ್ತಾ ಇದೆ. ಇಲ್ಲಿ ಬೇರೆ ಒಂದು ಇದಕ್ಕೆ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಹೋದಾಗ ಕೆಲವೊಂದು ತೊಗರಿಗಳು ಇದ್ದಾವೆ, ಗುಳ್ಳಾಳ ಅಂತ ಕರಿತೀವಿ, TS3 ಅಂತ ಕರಿತೀವಿ, ಆಶಾ ಅಂತ, ಎಲ್ಲದಕ್ಕೂ APMC ನಾವು ಕಂಪೇರ್ ಮಾಡಿದಾಗ 50 ರೂಪಾಯಿ 100 ರೂಪಾಯಿ ವೇರಿಯೇಷನ್ ಇರ್ತವೆ ಒಂದೊಂದು ತೊಗರಿಗೂ ಒಂದೊಂದು ವ್ಯತ್ಯಾಸಕ್ಕೆ. ಅದೇ ಥರ ನಾವು ರೇಷ್ಮೆ ಗೂಡು ಮಾರುಕಟ್ಟೆಗೆ ನಮ್ಮ ಗೂಡನ್ನ ಉತ್ತರ ಕರ್ನಾಟಕದ ಗೂಡನ್ನ ತಗೊಂಡೋದಾಗ ಗುಲ್ಬರ್ಗದಾಗಿರ್ಬೋದು ಅಥವಾ ಚಿಕ್ಕಬಳ್ಳಾಪುರದಾಗಿರ್ಬೋದು, ಸಿಡ್ಲೆಘಟ್ಟದಾಗಿರ್ಬೋದು, ಕನಕಪುರದಾಗಿರ್ಬೋದು, ಮತ್ತು ಮೈಸೂರದು ಗೂಡ್ಗೂ ನಮ್ಮ ಗೂಡು ಉತ್ತರ ಕರ್ನಾಟಕದ ಗೂಡು ಕಂಪೇರ್ ಮಾಡಿದ್ರೆ ನಮಗೆ ಸುಮಾರು 100-120 ರೂಪಾಯಿವರೆಗೂ ಅತಿ ಹೆಚ್ಚು ಬೆಲೆ ಕೊಟ್ಟು ತೆಗೆದುಕೊಂಡುವಂತಹ ರೀಲರ್ಸ್ಗಳು ಇದ್ದಾರೆ, ನೂಲು ಬಿಚ್ಚಾಣಿಕೆ ಮಾಡುವಂತಹ ಗ್ರಾಹಕರು ಕೂಡ ಇದ್ದಾರೆ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ರೇಷ್ಮೆ ಕೃಷಿ ಮಾಡಿ ಇದರಿಂದ ಲಾಭ ಇದೆ. ಸರಳವಾದ ಒಂದು ರೇಷ್ಮೆ ಕೃಷಿ ಅಂತಲೂ ಕರಿಬೋದು. ಇದ್ರ ಜೊತೆ ಉಪಕಸಬಾಗಿ ನೀವು ಕುರಿ ಸಾಕಾಣಿಕೆ ಮಾಡಿ ಬೇರೆ ಏನಾದರೂ ಮಾಡಿ, ಏಕೆಂದರೆ ಇದರೊಳಗೆ ಬಂದಂತಹ ತ್ಯಾಜ್ಯ ವಸ್ತುಗಳಂತಹ ಉಪಯುಕ್ತವಾದಂಥ ರೇಷ್ಮೆ ಉಪ್ಪಿನಳ್ಳೆ ಸೊಪ್ಪನ್ನು ಕುರಿಗಳಿಗೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ದನಗಳಿಗೆ ಹಾಕೊಂಡು ಅದರಿಂದ ಹಾಲು ಉತ್ಪತ್ತಿ ಮಾಡ್ಬೋದು. ಜೊತೆಗೆ ಇನ್ನೊಂದು ವಿಶೇಷತೆ ಅಂದರೆ ರೇಷ್ಮೆ ಹಿಕ್ಕೆ ಹುಳುಗಳು ಬಿಟ್ಟುವಂಥ ಹಿಕ್ಕೆಯನ್ನು ಗೋಬರ್ ಗ್ಯಾಸಿಂದ ನಾವು ಅಡುಗೆ ಕೂಡ ಮಾಡ್ಬೋದು. ಭಾಳ ಒಂದು ಉತ್ಕೃಷ್ಟವಾದಂಥ ಅದು ಗೋಬರ್ ಗ್ಯಾಸ್ಗೆ ಎಸ್ಕ್ರೀಟ್ ಅಂತ ಕರಿತೀವಿ, ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಜೊತೆಗೆ ಇದು ಉತ್ತಮವಾದ ಕಾಂಪೋಸ್ಟ್ ಗೊಬ್ಬರನ್ನು ಕೂಡ ನಾವು ಮಾಡ್ಬೋದಾಗಿದೆ. ಸಾಕಷ್ಟು ಒಂದು ಎಕರೆ ನಾವು ರೇಷ್ಮೆ ಕೃಷಿ ಮಾಡಿದ್ರೆ ಸುಮಾರು 1 5-6 ಟನ್ ಕಾಂಪೋಸ್ಟ್ ಗೊಬ್ಬರನ ಉತ್ಪತ್ತಿ ಮಾಡಬಹುದು. ಇಷ್ಟೆಲ್ಲ ಪ್ರಯೋಜನಗಳಿದೆ. ತಾವು ದಯಮಾಡಿ ರೈತ ಬಾಂಧವರಲ್ಲಿ ಅತಿ ಹೆಚ್ಚಾಗಿ ರೇಷ್ಮೆ ಕೃಷಿ ಮಾಡಿ ಜೀವನದಲ್ಲಿ ಮುಂದೆ ಬನ್ನಿ. ನಿಮ್ಮ ಕಷ್ಟ ಸುಖಗಳಿಗೆ ರೇಷ್ಮೆ ಕೃಷಿ ಅತಿ ಹೆಚ್ಚಾಗಿ ಲಾಭ ಕೊಡುವಂತಹ ಒಂದು ಕೃಷಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಇದು ಮಾಡೇ ಮಾಡ್ತೀವಂದರೆ ನಿಮಗೆ ರೇಷ್ಮೆ ಇಲಾಖೆಗೆ ಕರ್ಕೊಂಡೋಗಿ ರೇಷ್ಮೆ ಇಲಾಖೆ ಅಧಿಕಾರಿಗಳ ಜೊತೆ ನಿಮಗೆ ಚರ್ಚೆ ಮಾಡಿ ನಿಮಗೆ ಸಿಗುವಂಥ ಸವಲತ್ತುಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಮ ತಾಂತ್ರಿಕತೆಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಖಂಡಿತಾಗಲೂ ನಿಮಗೂ ಕೊಡ್ತಾ ಇದ್ದೀವಿ. ನಾವು ಕೂಡ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ರೇಷ್ಮೆಯನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು 2 ತಿಂಗಳಿಂದ ಸುಮಾರು 400-500 ರೂಪಾಯಿ ಕೆ ಜಿ ಗೂಡಿಗೆ ಮಾರಾಟ ಆಗ್ತಾಯಿದೆ. ಈ ಕಡೆ ಭಾಗದ ಮಾರಾಟ ಆಗ್ತಾಯಿದೆ. ನಾವು ಸಾಮಾನ್ಯವಾಗಿ 1 ಎಕರೆ ರೇಷ್ಮೆ ಕೃಷಿನ ನಾವು ಮಾಡಿದ್ರೆ ಸುಮಾರು 300 ಮೊಟ್ಟೆನ ನಾವು ರೇಷ್ಮೆ ಮೇಯಿಸ್ಬೋದಾಗಿದೆ. 300 ಮೊಟ್ಟೆ ಅಂದ್ರೂ ಅವರೇಜ್ ನಾವು 60 ಕೆ ಜಿ ತೆಗೆದ್ರೂ 6×3=18, 180 ಕೆ ಜಿ ರೇಷ್ಮೆ ಗೂಡು ಬಂದ್ರೂ 800 ರೂಪಾಯಿಗೆ ಹೋದ್ರೂ 18×4=32. ಒಂದು ಬೆಳೆಗೆ ನಾವು 32,000-40,000 ರೂಪಾಯಿನ 21 ದಿನದಲ್ಲಿ ತೆಗೆಯುವಂತಹ ಒಂದು ರೇಷ್ಮೆ ಕೃಷಿ ಬೆಳೆ ಅಂತ ನಾವು ಹೇಳ್ಬೋದು. ಜೊತೆಗೆ ಇಂಥವನ್ನ ನಾವು 1 ವರ್ಷದಲ್ಲಿ 5 ಬೆಳೆ ತೆಗಿತೀವಿ. ಇಂಥಂದರೆ 1 ವರ್ಷದಲ್ಲಿ 1 ಎಕರೆಯಲ್ಲಿ ಸುಮಾರು 180,000-220,000 ವರೆಗೂ ನಿವ್ವಳ ಲಾಭನ ತೆಗೆಯುವಂತಹ ರೇಷ್ಮೆ ಕೃಷಿ ಅಂತ ನಾನು ಹೇಳ್ತೀನಿ. ಏನಪ್ಪ ಅಂದರೆ ಇದು ಲೇಬರು ಮತ್ತು ಇದಕ್ಕೆ ಹೆಚ್ಚು ಕಾಳಜಿ ವಹಿಸೋ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ರೈತರು ಇದನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ತಾವು ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನು ನೀವು ಸ್ವೀಕರಿಸಿ ರೇಷ್ಮೆ ಕೃಷಿ ಬಗ್ಗೆ ಏನು ಬೇಕು ಹೇಳಿ ಅದಕ್ಕೆಲ್ಲ ಸವಲತ್ತು ಸಹಕಾರ ನಾವು ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಅನಂತಪುರಂ ರೋಡಲ್ಲಿರುವಂಥ ಒಂದು ಹಗರಿಗೆ ಬಂದು ನೀವು ಯಾರಾದರೂ ಕೇಳಿದ್ರು ಕೂಡ ಇಲ್ಲಿ ಮಾಹಿತಿನ ಕೊಡ್ತಾರೆ. ಡಾಕ್ಟರ್, ಈಗಾಗಲೇ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಲ್ಲಿ ಈ ವಿದ್ಯಾರ್ಥಿಗಳು, ಪದವಿಯನ್ನು ಮುಗಿಸಿದಂಥ ವಿದ್ಯಾರ್ಥಿಗಳು, ಬೇರೆ ಬೇರೆ ನೌಕರಿಗಾಗಿ ಅಲಿತಾ ಇರುವಂಥ ಅದೆಷ್ಟು ಯುವಕ ಯುವತಿಯರು ಈ ಒಂದು ಅಲ್ಪಾವಧಿ ಬೆಳೆಯಾದಂಥ ರೇಷ್ಮೆ ಬೆಳೆಯನ್ನು ಬೆಳೀಲಿಕ್ಕೆ ಮುಂದಾಗಲಿಕ್ಕೆ ಅವರಿಗೆ ತಾವು ಒಬ್ಬ ವಿಜ್ಞಾನಿಗಳಾಗಿ ಹೇಗೆ ಸಲಹೆಯನ್ನು ನೀಡ್ತೀರಿ ಅಂತ? ಖಂಡಿತವಾಗ್ಲು ಇದು ಒಳ್ಳೆಯ ಒಂದು ಪ್ರಶ್ನೆ ಅಂತಲೂ ಕೊಡ್ಬೋದು. ಸಾಮಾನ್ಯವಾಗಿ ಈ ಒಂದು ವಿಚಾರವಾಗಿ ಕರ್ನಾಟಕ ಸರ್ಕಾರ ಇರ್ಬೋದು, ಕೃಷಿ ರೇಷ್ಮೆ ಮಂಡಳಿ ಇರ್ಬೋದು, ಯುವಕರ ಸಂಘ ಅಂತ ಮಾಡಿ ಒಂದು ನೂಲು ಬಿಚ್ಚಾಣಿಕೆ ಸಿಲ್ಕ್ ರೀಲಿಂಗ್ ಅಂತ ಇರ್ಬೋದು, ಪೋಸ್ಟ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ, ಅಂದರೆ ಏನು ಗೂಡಿನಲ್ಲಿ ಒಂದು ಡಿಸೈನ್ ಮಾಡಿ ಹಾರಗಳು ತಯಾರಿಸೋದು, ಅದರ ಒಂದು ಪರಿಕರಗಳನ್ನು ತಯಾರಿಸಿ ಮಾರಾಟ ಮಾಡೋವಂಥದ್ದು. ಜೊತೆಗೆ ಯುವಕರ ಸಂಘಗಳಿಗೆ ಚಾಕಿ ರೇರಿಂಗ್ ಸೆಂಟರ್ ಅಂತ ಹೇಳಿದ್ನಲ್ಲ, ಅಂದರೆ ಚಾಕಿ ಹುಳುಗಳ ಸಾಕಾಣಿಕೆ ಮಾಡಿ ರೈತರಿಗೆ ಕೊಡುವಂತಹ ತರಬೇತಿಗಳನ್ನು ಕೊಟ್ಟು ಯುವಕರಿಗೆ ಅದನ್ನು ಮಾಡ್ತಾ ಇದ್ದಾರೆ ಸರ್. ಈಗ ಎಲ್ಲ ಸರ್ಕಾರದವರು ಒತ್ತು ಕೊಡ್ತಾ ಇದ್ದಾರೆ, ಆದರೆ ನಮ್ಮ ಯುವಕರು ಮುಂದೆ ಬರ್ತಾ ಇಲ್ಲ. ಇದರ ಉಪಯೋಗ ಮಾಡಬೇಕು. ಈಗ ಹೇಳಿದೆ ನಾನು, ಒಂದು ಹೈಸ್ಕೂಲ್ ಟೀಚರ್ನ ಸ್ಯಾಲ್ರಿ ತೆಗಿಬೋದಂದಮೇಲೆ ಒಬ್ಬ ರೈತ ಒಬ್ಬ ಯುವಕ ಯಾಕೆ ಅದನ್ನು ಮಾಡಬಾರ್ದು? ಸಾಕಷ್ಟು ಇದೆ, ಉಪಕಸಬುಗಳಾಗಿ ಮಾಡ್ಕೊಬೋದು. ರೇಷ್ಮೆ ಕೃಷಿಯಲ್ಲಿ ಉಪಕಸಬು ಆಗಿರ್ಬೋದು, ರೇಷ್ಮೆ ಹುಳು ಸಾಕಾಣಿಕೆನೇ ಒಂದು ಕಸಬಲ್ಲ, ಅದು ರೈತರು ಮಾಡ್ತಾರೆ. ಇವರು ರೀಲಿಂಗ್ ಮಾಡ್ಬೋದು, ಇಲ್ಲಾಂದರೆ ವೀವಿಂಗ್ ಮಾಡ್ಬೋದು, ಇಲ್ಲಾಂದರೆ ಅದರೊಳಗಂತಹ ಪೋಸ್ಟ್ ಹಾರ್ವೆಸ್ಟ್ ಏನು ಅದರೊಳಗಂತಹ ಡಿಸೈನ್ ಮಾಡಿ ಕೆಲವೊಂದಷ್ಟನ್ನ ಮಾರಾಟ ಮಾಡ್ಬೋದು. ಜೊತೆಗೆ ಚಾಕಿ ಹುಳು ಸಾಕಾಣಿಕೆನ ಮಾಡ್ಬೋದು, ಇಲ್ಲಾಂದರೆ ರೇಷ್ಮೆ ನೂಲನ್ನು ಬಿಚ್ಚಾಣಿಕೆ ಆದಂಥದನ್ನ ನಾವು ಮಾರಾಟ ಮಾಡೋದು. ಈಗ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ಸರ್. ಬೀದರಲ್ಲಿ ಒಂದೊಬ್ಬ ರೈತ ನೂಲು ಬಿಚ್ಚಾಣಿಕೆ ಮಾಡಿ ಅದನ್ನು ಸಿಲ್ಕ್ ಎಕ್ಸ್ಚೇಂಜಿಗೆ ಮಾರಾಟ ಮಾಡಿ ಉತ್ಪತ್ತಿ ಮಾಡ್ತಾ ಇದ್ದೀನಿ. ಎಲ್ಲ ಮಾಡ್ಬೋದು. ಇವೆಲ್ಲ ಸಾಕಷ್ಟು ಯುವಕರಿಗೆ, ಸಾಮಾನ್ಯವಾಗಿ ನೌಕರಿ ಇಲ್ಲ ಅಂತ ಅನ್ನೋರಿಗೆ ಉತ್ತಮವಾದ ರೇಷ್ಮೆ ಕೃಷಿ ಅಂತ ಹೇಳ್ಬೋದು. ಇದ್ರ ಜೊತೆ ಉಪಕಸುಬು ಕೂಡ ಮಾಡ್ಬೋದು. ನೀವು ಹೇಳ್ದಂಗೆ ತೋಟಗಾರಿಕೆನೂ ಮಾಡ್ಬೋದು, ಡೈರಿ ಮಾಡ್ಬೋದು, ಅದರೊಳಗೆ ಏನಾದರೂ ಬೆಳ್ಕೊಬೋದು. 1 ಎಕರೆ ಸಾಕಷ್ಟು ಮಾಡ್ಬೋದು. ಈಗ ಸಾಮಾನ್ಯವಾಗಿ ಕೇಳ್ಬೋದು ರೈತರು, ಸರ್ ನೀವು ಹೇಳ್ತೀರಿ, ನೀವು ಹೇಳ್ತಿರೋದೆಲ್ಲ ನೀರಾವರಿ ಇರೋರಿಗೆ ಹೇಳ್ತಿದ್ರಿ, ನಾವು ಒಣ ಬೇಸಾಯದವ್ರಿಗೆ ಏನು ಮಾಡೋದು? ಖಂಡಿತವಾಗ್ಲೂ ಅವ್ರಿಗೂ ರೇಷ್ಮೆ ಕೃಷಿ ಮಾಡ್ಬೋದು. ಬಳ್ಳಾರಿಲಿ ಕೆಲವೊಂದು ಕಡೆ ನೀರಾವರಿ ಇಲ್ಲದಂಥ ಒಂದು ಏರಿಯಾದಲ್ಲಿ ಏನು ಮಾಡ್ಬೋದು ಅಂದರೆ, ಅದಕ್ಕೆ ಆದಂಥ ಮಳೆ ಆಶ್ರಿತಕ್ಕೆಂದು ಬರುವಂತಹ ಒಂದು ಉಪ್ಪಿನಹಳ್ಳಿ ತಳಿ ಇದೆ. ಜೊತೆಗೆ ಮರಗಡ್ಡಿ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಒಬ್ಬರು ರೈತ ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾನೆ, ಎಲ್ಲರಿಗೂ ಮಾದರಿ ಆಗಿದ್ದಾನೆ. ಮರಗಡ್ಡಿ ಅಂದರೆ ಮಾಮೂಲಿ ನಾವು ವಂಗೆ ಗಿಡ ಹಾಕ್ತೀವಿ, ಬೇವಿನ ಗಿಡ ಹಾಕ್ತೀವಿ, ಆ ಅಂತರದಲ್ಲಿ 10x10 ಅಂತರದಲ್ಲಿ ನಾವು 1 ವರ್ಷ ಅದು ಮರಗಡ್ಡಿ ಪದ್ಧತಿಯಲ್ಲಿ ಮಾಡಿದ್ರೆ ಅದು ಮರವಾಗಿ ಬೆಳೀತದೆ. ಮರವಾಗಿ ಬೆಳೆದು ಅದು ಭೂಮಿಯ ಒಳಗಡೆ ಬೇರು ಬಿಡೋದರಿಂದ ಅದಕ್ಕೆ ಮಳೆಗಾಲ ಕಡಿಮೆ ಇದ್ರೂ ಕೂಡ ನಾವು ಸೊಪ್ಪನ್ನು ತೆಗೆಯುವ ಒಂದೊಂದು ಸಾಮರ್ಥ್ಯ ಇರ್ತದೆ. ಈ ಒಂದು ಪದ್ಧತಿಯಲ್ಲಿ 1 ಎಕರೆಯಲ್ಲಿ 400 ಗಿಡ ಹಿಡಿತೇವೆ, ನಾವು 200-300 ಮೊಟ್ಟೆ ಮೇಯಿಸುವಂಥ ಒಂದು ಸಾಮರ್ಥ್ಯ ಇದೆ. ಇದಕ್ಕೂ ಕೂಡ ನಾವು ಒಣ ಬೇಸಾಯದಲ್ಲಿ ಮತ್ತು ನೀರಾವರಿ ಇಲ್ಲದಲೇ ಮಳೆಯಾಶ್ರಿತ ಕೂಡ ಬೆಳಿಬೋದು. ಮಳೆಯಾಶ್ರಿತದಲ್ಲಿ ಮಳೆ ಇದ್ದಾಗ 2 ಬೆಳೆ ತೆಗಿಬೋದು. ಈ ಪದ್ಧತಿಯಲ್ಲಿ ಮಾಡಿದಾಗ ಯಾವಾಗಲೂ ನಾವು ರೇಷ್ಮೆ ಕೃಷಿಯನ್ನು ಮಾಡ್ಬೋದು. ಹಾಗೆಯೇ ಈ ನಮ್ಮ ಬಳ್ಳಾರಿ ಮತ್ತು ಕೊಪ್ಪಳ ಈ ಪ್ರದೇಶಕ್ಕೆ ಈ ಬೆಳೆ ಅದೆಷ್ಟು ಮಟ್ಟಿಗೆ ಸೂಕ್ತವಾಗಿದೆ ವೈಜ್ಞಾನಿಕವಾಗಿ, ಮತ್ತು ಇಲ್ಲಿ ಬೆಳಿಬೇಕು ಅಂಥೇಳಿ ಸಾಕಷ್ಟು ಇತ್ತೀಚೆಗೆ ರೈತ ಬಾಂಧವರೆಲ್ಲ ಮುಂದೆ ಬರ್ತಾ ಇದ್ದಾರೆ, ಅಂಥವರಿಗೆ ಒಬ್ಬ ವಿಜ್ಞಾನಿಗಳಾಗಿ ಹೇಗೆ ಸಲಹೆಯನ್ನು ನೀಡ್ತಾ ಇದ್ದೀರಿ ತಾವು? ಖಂಡಿತವಾಗ್ಲೂ ಈ ಏನು ಕೊಪ್ಪಳ ಬೆಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ಮಣ್ಣಿಗೆ ರೇಷ್ಮೆ ಕೃಷಿಯನ್ನು ಉಪ್ಪಿನಳೆಯನ್ನು ಬೇಸಾಯನೂ ಮಾಡ್ಬೋದು, ಸೂಕ್ತವಾಗಿದೆ. ಆದರೆ ವಿಶೇಷ ಮತ್ತು ಒಂದು ಸೂಚನೆ ಏನಪ್ಪ ಅಂದರೆ, ಎಲ್ಲಿ ಗದ್ದೆ ಮಾಡ್ತೀರಿ, ಭತ್ತದ ಒಂದು ತೋಟ ಇರ್ಬೋದು, ಕ್ಷೇತ್ರ ಇರ್ಬೋದು, ಮೆಣಸಿನಕಾಯಿ ಕ್ಷೇತ್ರ ಇರ್ಬೋದು, ಈ ಒಂದು ಪ್ರದೇಶದಲ್ಲಿ ನಾವು ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ. ಮೊದಲೇ ಹೇಳಿದ್ದೀನಿ, ಆ ಭಾಗದಲ್ಲಿ ಕೆಮಿಕಲ್ ಏನು ಔಷಧಿಗಳ ಸಿಂಪಡಣೆ ಜಾಸ್ತಿ ಆಗಿ ಆ ಒಂದು ಭಾಗದಲ್ಲಿ ಮಾಡೋಕ್ಕಲ್ಲ. ಬೇರೆ ಯಾವುದೇ ಬೆಳೆ ಹಾಕಿದರೆ ಆ ಒಂದು ಬೆಳೆಗಳಲ್ಲಿ ರೇಷ್ಮೆ ಕೃಷಿಯನ್ನು ಮಾಡ್ಬೋದು. ಇದು ಎಲ್ಲ ಮಣ್ಣಿಗೂ ಮತ್ತು ಎಲ್ಲ ಒಂದು ವಾತಾವರಣಕ್ಕೂ ಸೂಕ್ತವಾದಂಥ ಒಂದು ಬೆಳೆ ಇದು. ಆದರೆ ನಾನು ಹೇಳ್ದಂಗೆ ಎರಡು ಬೆಳೆ ಹಾಕಿರುವಂಥ ಭೂಮಿಯಲ್ಲಿ ಇದು ಕಷ್ಟ ಆಗ್ತದೆ ಬರೋದಕ್ಕೆ. ಭಾಳಷ್ಟು ಔಷಧಿಗಳು ಹೊಡೆದಿರ್ತಾರೆ. ಇದು ಕೂಡ ಒಂದು ಕೀಟದ ಒಂದು ಜಾತಿಗೆ ಸೇರೋದ್ರಿಂದ ಕೆಲವೊಂದು ಔಷಧಿಗಳು ಅದರ ಮೇಲೆ ಬಿದ್ದಾಗ ಸಾಯೋ ಒಂದು ಸಂಭ್ರಮ ಇರ್ತದೆ. ಇವು ಕೆಲವೊಂದು ಕಡೆ ಆಗಿದೆ. ಸಾಕಷ್ಟು ಕೂಡಿಗೆ ಕಡೆ ಗದ್ದೆಯ ಪಕ್ಕದಲ್ಲಿ ಮಾಡಿ ಸಾಕಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ. ನಾನು ಬೆಳೀಬೇಕು, ಇದು ಕೃಷಿ ಚೆನ್ನಾಗಿದೆ, 500 ರೂಪಾಯಿ ಬರ್ತದೆ, 600 ರೂಪಾಯಿ ಕೆ ಜಿ ಬಂದಾಗ ಆಸೆಯಿಂದ ರೈತರುಗಳು ಮೆಣಸಿನ ತೋಟದಲ್ಲಿ ಮೆಣಸಿನ ಗಿಡ ಕಿತ್ತು ಅದನ್ನು ಮಾಡಿ ಲಾಸ್ ಮಾಡ್ಕೊಂಡಿದ್ದಾರೆ. ಅಲ್ಲಂತೂ ಆಗೋದಿಲ್ಲ, ಮಾಡಲೇಬೇಕು ಅಂದರೆ ಮೆಣಸಿನ ಗಿಡ ಆಗಿರ್ಬೋದು, ಭತ್ತದ ಗದ್ದೆ ಇರ್ಬೋದು, ಮತ್ತು ಹತ್ತಿಲಿರ್ಬೋದು, 2-3 ವರ್ಷ ನೀವು ಮಾಮೂಲಿ ಸಿರಿಧಾನ್ಯಗಳು ಅಥವಾ ಮೆಕ್ಕೆಜೋಳನೋ ಅತಿ ಹೆಚ್ಚಾಗಿ ತಿಪ್ಪೆ ಗೊಬ್ಬರನ ಹಾಕಿ ಬೇರೆ ಒಂದು 2-3 ಬೆಳೆಯನ್ನು ತೆಗೆದುಕೊಂಡು ಹಿಪ್ಪುನೇಳೆ ಬೇಸಾಯ ಮಾಡಿದ್ರೆ ಆಗ ಇದರ ಒಂದು ಏನಂತೀರಿ ಔಷಧಿಯ ವಿಷದ ಅಂಶ ಭೂಮಿಯಲ್ಲಿ ಕಡಿಮೆ ಆದಾಗ ಅಲ್ಲೂ ಕೂಡ ಬೆಳಿಬೋದು. ತಾವು ರೈತ ಬಾಂಧವರು ನನ್ನ ನಂಬರ್ನ ಬರ್ಕೊಳ್ಳಿ, ನೀವೆಲ್ಲ ಬರ್ಕೊಂತ ಇದ್ದೀರಂತ ಭಾವಿಸಿದ್ದೀನಿ. 9486936327 ಈ ಒಂದು ನಂಬರಿಗೆ ನೀವು ಕಾಲ್ ಮಾಡಿ, ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಒಂದು ಸಂಸ್ಥೆ ಆಗಿರೋದರಿಂದ ತಾವು ದಯಮಾಡಿ ಎಲ್ಲ ರೈತ ಬಾಂಧವರು ನಮ್ಮ ಒಂದು ಸಂಸ್ಥೆಗೆ ಆಗಮಿಸಿ ನಮ್ಮಲ್ಲಿರುವಂತಹ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಬೇಕಾಗಿ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ. ಡಾಕ್ಟರ್ ರವಿಕುಮಾರ್ ಅವರು ಇದುವರೆಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ವೈಜ್ಞಾನಿಕವಾಗಿ ಈ ರೇಷ್ಮೆ ಹುಳು ಸಾಕಾಣಿಕೆಗೆ ವೈಜ್ಞಾನಿಕ ಅನೇಕ ಸಲಹೆಗಳನ್ನು ನೀಡಿದ್ದೀರಿ. ಈ ಎಲ್ಲ ಸಲಹೆಗಳನ್ನು, ಈ ಎಲ್ಲ ಸೂಚನೆಗಳನ್ನು ರೇಷ್ಮೆ ಕೃಷಿಯನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಉಳ್ಳುವಂಥ ರೈತ ಬಾಂಧವರು ಈ ಎಲ್ಲ ಸಲಹೆಗಳನ್ನು ಗಮನಿಸಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಬೇಕಾದಲ್ಲಿ ಡಾಕ್ಟರ್ ರವಿಕುಮಾರ್ ಅವರ ಮೊಬೈಲ್ ಸಂಖ್ಯೆ 9489063627 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಜೊತೆಗೆ ಈ ರೇಷ್ಮೆ ಕೃಷಿಗೆ ಮಾಡಲಿಕ್ಕೆ ಮುಂದೆ ಬನ್ನಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಡಾಕ್ಟರ್ ರವಿಕುಮಾರ್ ಅವರ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ನಮಸ್ಕಾರ ಹಾಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ರೇಷ್ಮೆ ಹುಳು ಸಾಕಾಣಿಕೆಗೆ ತಾಂತ್ರಿಕತೆ ಮತ್ತು ವೈಜ್ಞಾನಿಕ ಸಲಹೆಗಳು ಈ ಕುರಿತು ಡಾಕ್ಟರ್ ರವಿಕುಮಾರ್ ಎ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಪ್ರಸಾದ್. ಈಗ ಜಾಹೀರಾತುಗಳು. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಜಾನ? ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆ ಆಗಬಹುದು, ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.